ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಆನಂದ್ ಎನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಸರ್, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ಹಾಗೇನೆ ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಹೇಳಿ ಸರ್, ಈಗ ಪಾರ್ಥೇನಿಯಂ ಹಲವಾರು ವಿಧಗಳಲ್ಲಿ ನಾವು ಅದನ್ನು ಕರಿತೀವಿ, ಗ್ರಾಮೀಣ ಭಾಗದಲ್ಲಾಗಿರ್ಬೋದು, ಗ್ರಾಂಥಿಕ ಭಾಷೆಯಲ್ಲಾಗಿರ್ಬೋದು, ಮುಖ್ಯವಾಗಿ ಇದೊಂದು ಕಳೆ ಅಂತ ತಾವು ಹೇಳ್ತೀರಿ ವಿಜ್ಞಾನಿಗಳು, ಇದು ಒಂದು ಅನಪೇಕ್ಷಿತ ಸಸ್ಯ ಅಂತ ಹೇಳಿ. ಈ ಪಾರ್ಥೇನಿಯಂ ಕಳೆ ಅಂದ್ರೆ ಏನು, ಇದರ ಬಗ್ಗೆ ಸ್ವಲ್ಪ ನಮಗೆ ಪ್ರಾಸ್ತಾವಿಕವಾಗಿ ತಿಳಿಸ್ಕೊಡಿ. ಖಂಡಿತ ತಿಳಿಸ್ತೀನಿ. ಈಗ ಪಾರ್ಥೇನಿಯಂ ಅಂತಂದ್ರೆ ಇದು ಒಂದು ಆಕ್ರಮಣಕಾರಿ ಕಳೆ ಅಂತ ನಾವು ಕರಿತೀವಿ. ಆಮೇಲೆ ಬೇರೆ ಬೇರೆ ಪ್ರದೇಶದಲ್ಲಿ ಏನಂತಾರೆ, ಇದನ್ನ ಗಜ್ರಿ ಕಸ ಅಂತ ಕರಿತೀವಿ, ನಕ್ಷತ್ರ ಕಳೆ ಅಂತ ಕರಿತೀವಿ, ಬಿಳಿ ಟೋಪಿ ಅಂತ ಕರೀತಾರೆ. ಆಮೇಲೆ ಇದು ಹೆಂಗ್ ಬಂತಪ್ಪ ಅಂತಂದ್ರೆ, ನಾವು ಈಗ ಸ್ವತಂತ್ರ ಬಂತಲ್ಲ ಅವಾಗ ಏನಾಯ್ತು, ನಮ್ಮಲ್ಲಿ ಆಹಾರ ಉತ್ಪಾದನೆ ಅಷ್ಟಿರ್ಲಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಅಮೆರಿಕದಿಂದ ನಾವು ಆಹಾರನ ಆಮದು ಮಾಡ್ಕೊಳ್ತಾ ಇದ್ವಿ. ಅವಾಗ ಏನಾಯ್ತು, ಈ ಗೋಧಿ ಜೊತೆಗೆ ಈ ಪಾರ್ಥೇನಿಯಂ ಕಸದ ಬೀಜಗಳು ಬೆರ್ತುಕೊಂಡ್ಬಿಟ್ಟು ಏನಾಯ್ತು, ಅದು ನಮ್ಮ ಭಾರತ ದೇಶಕ್ಕೆ ಬಂತು. ಅಂತಂದ್ರೆ ಇದು ಆಮದು ಮಾಡಿಕೊಳ್ಳುವಂತಹ ಆಹಾರದಲ್ಲಿ ಇದು ಅನಿರೀಕ್ಷಿತವಾಗಿ ಬಂತು ಅಂತ ಹೇಳ್ತಾರೆ. ಖಂಡಿತ ಹೌದು. ಈ ಕಳೆಯು ಅಮೆರಿಕದ ಉಷ್ಣವಲಯಕ್ಕೆ ಅದು ಸ್ಥಳೀಯವಾಗಿದ್ದು, 1950 ನಾವು ಮೊಟ್ಟ ಮೊದಲ ಬಾರಿಗೆ ಈ ಮಹಾರಾಷ್ಟ್ರದ ಪುಣೆಯಲ್ಲಿ ನಾವು ಇದನ್ನ ನೋಡಿದ್ವಿ. ಈಗ ಪ್ರಸ್ತುತ ನಾವೇನನ್ನ ಈಗ ಒಂದು ನಾವು ಅಸೆಸ್ ಮಾಡಿದ್ರೆ ಏನಾಗುತ್ತೆ, ಸುಮಾರು 35 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಈ ಪಾರ್ಥೇನೆ ಮರಡ್ಕೊಂಡಿದೆ. ಅಂದ್ರೆ ಬಹಳಷ್ಟು ವ್ಯಾಪ್ತಿಯಲ್ಲಿ ತಾವು ವಿಸ್ತರಿಸಿಕೊಂಡಿದೆ. ಖಂಡಿತ. ಎಲ್ಲೆಲ್ಲಪ್ಪ ಅಂತಂದ್ರೆ, ಈ ಕಳೆಯು ಕೃಷಿ ಭೂಮಿ ಆಗಿರ್ಬೋದು, ಆಮೇಲೆ ಕೃಷಿಯೇತರ ಭೂಮಿ ಅಂತಂದ್ರೆ ನಮ್ದು ರಸ್ತೆ ಅಕ್ಕಪಕ್ಕ, ಆಮೇಲೆ ಆಟದ ಮೈದಾನದಲ್ಲಿ, ಆಮೇಲೆ ಶಾಲಾ ಕಾಲೇಜು ಆವರಣಗಳಲ್ಲಿ, ಎಲ್ಲಾ ಖಾಲಿ ಪ್ರದೇಶಗಳಲ್ಲಿ ಎಲ್ಲಾ ಕಡೆನೂ ಇದು ಹಬ್ಕೊಂಡ್ಬಿಟ್ಟಿದೆ. ಅಂತಂದ್ರೆ ಇದು ಅಪಾಯಕಾರಿ ಸಸ್ಯ ಅಂತೀರಾ ಹೇಗೆ, ಅಥವಾ ಎಲ್ಲಾ ಬೆಳೆಗಳಲ್ಲಿ ಇದು ಕಂಡು ಬರ್ತದ ಹೇಗೆ? ಖಂಡಿತ. ಅಪಾಯಕಾರಿ ಸಸ್ಯ ಅಂತ ನಾವ್ ಯಾಕಂತ ಕರಿತೀವಿ ಅಂತಂದ್ರೆ, ನಾನು ಆವಾಗ್ಲೇ ಹೇಳ್ದಂಗೆ ಇದು ಕ್ಷೇತ್ರ ಬೆಳೆಗಳು ಅಂದ್ರೆ ನಾವ್ ಯಾವ್ಯಾವ ಬೆಳಿತೀವಲ್ಲ, ಈಗ ಭತ್ತ, ರಾಗಿ, ಅದ್ರ ಆಮೇಲೆ ತೋಟಗಾರಿಕೆ ಬೆಳೆಗಳಲ್ಲಿ, ಅದಲ್ದೇನೆ ಅರಣ್ಯ ಪ್ರದೇಶಗಳಲ್ಲೂ ಸಮೇತ ಇದು ಹರಡ್ಕೊಂಡ್ಬಿಟ್ಟು ಅದರ ಉತ್ಪಾದಕತೆಯನ್ನ ಕಡಿಮೆ ಮಾಡಿಬಿಟ್ಟು ನಾವೇನಂತೀವಲ್ಲ ಬಯೋಡೈವರ್ಸಿಟಿ ಅಂತ, ಜೀವ ವೈವಿಧ್ಯತೆ ಆಮೇಲೆ ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತೆ. ಇದು ಮೊದಲೇದಾಗಿ. ಎರಡನೇದೇನಪ್ಪಾ ಅಂತಂದ್ರೆ, ಪಾರ್ಥೇನೆ ಒಂದು ವಿಷಕಾರಿ ಮತ್ತೆ ವಿನಾಶಕಾರಿ ಸಮಸ್ಯಾತ್ಮಕ ಕಳೆ. ಇದೇನಪ್ಪಾ ಆಗಿತ್ತು ಅಂದ್ರೆ, ಮನುಷ್ಯರಿಗೆ ಏನಾಯ್ತು ಅಂದ್ರೆ, ಅದೇನನ್ನ ನಮ್ಗೆ ಸಂಪರ್ಕ ಹೊಂದಿದ್ರೆ ಆಗಿದೆ, ಏನಾಗುತ್ತೆ ಮನುಷ್ಯರಿಗೆ ಮತ್ತೆ ಜಾನುವಾರುಗಳಿಗೆ ಎಲ್ಲ ಅಲರ್ಜಿ, ಚರ್ಮ ಎಲ್ಲ ಅಲರ್ಜಿ ಸ್ಟಾರ್ಟ್ ಆಗುತ್ತೆ, ಗುಳ್ಳೆಗಳಾಗ್ತವೆ, ತುರುಕಿ ಉಂಟಾಗ್ತದೆ. ಹೌದು. ಸೊ ಈಗ ಮನುಷ್ಯರ ಚರ್ಮ ರೋಗ ತುರುಕಿ ಉಂಟಾಗ್ಬಿಟ್ಟು ಏನಾಗುತ್ತೆ, ಆಮೇಲೆ ಶ್ವಾಸಕೋಶ ಇರುತ್ತಲ್ಲ ಅದಕ್ಕೆ ಸಂಬಂಧಿತ ಕಾಯಿಲೆಗಳು ಸಮೇತ ಅದು ಬರ್ತಾ ಇದೆ. ಸೊ ಇವೆಲ್ಲವಕ್ಕೋಸ್ಕರ ನಾವೇನು ಅಂತೀವಿ, ಈಗ ನೀವು ಅವಾಗ್ಲೇ ಹೇಳದ್ವಲ್ಲ, ನಾವು 4 ತಾರೀಕು ನಾವು ಮಾಡ್ತೀವಿ, ಅದೇ ನಮ್ಮ ಭಾರತ ದೇಶದಲ್ಲಿ 16-22 ಪಾರ್ಥೇನಿಯಂ ಜಾಗೃತ ಸಪ್ತಾಹ ಅಂತ ಮಾಡಿಬಿಟ್ಟು ಎಲ್ಲಾ ಕಡೆ ಪೋಸ್ಟರ್ ಅಂದ್ಬಿಟ್ಟು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ನಮ್ಮ ಕೃಷಿ ಮಹಾವಿದ್ಯಾಲಯಗಳು ಎಲ್ಲಾ ಕಡೆನೂ ಅದಕ್ಕೆ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಸಪ್ತಾಹ ರೀತಿಯಲ್ಲಿ ಇದನ್ನ ಆಚರಣೆ ಕೂಡ ಮಾಡಿ ಇದರ ಬಗ್ಗೆ ಅವೇರ್ನೆಸ್ ಅನ್ನ ರೈತ ಬಾಂಧವರಿಗೆ ಕೊಡ್ತಾ ಇದೀವಿ. ಸರ್, ತಾವೀಗ ಹೇಳಿದ್ರಿ ಈ ಪಾರ್ಥೇನಿಯಂ ಕಳೆ ಒಂದು ಅನಪೇಕ್ಷಿತ ಸಸ್ಯ, ಇದು ಆರೋಗ್ಯದ ಮೇಲೆ ಕೂಡ ಕೆಟ್ಟ ಪರಿಣಾಮ ಬೀಳ್ತದೆ. ತಾವು ಹೇಳಿದ ಪ್ರಕಾರ ಇದು ಮುಂಗಾರು ಹಂಗಾಮಲ್ಲೂ ಜಾಸ್ತಿ ಬರ್ತದ ಅಥವಾ ಹಿಂಗಾರು, ಅಥವಾ ಯಾವ ಕಾಲದಲ್ಲಿ ಇದು ತನ್ನ ವ್ಯಾಪ್ತಿಯನ್ನ ಜಾಸ್ತಿ ತೋರಿಸುತ್ತೆ? ಈಗ ಎಲ್ಲ ಮಳೆ ಬೀಳೋ ಪ್ರದೇಶದಲ್ಲಿ ಅಂದ್ರೆ ಮಳೆ ಬೀಳೋದು ನಮಗೆ ಮುಂಗಾರಲ್ಲಿ ಜಾಸ್ತಿ ಅಲ್ಲ, ಅವಾಗೆಲ್ಲ ಬರುತ್ತೆ. ಆಮೇಲೆ ಇದು ಹೆಂಗೆ ಪ್ರಸರಣ ಆಗುತ್ತೆ ಅಂತ ನಾವು ತಿಳ್ಕೊಳೋದಾದ್ರೆ, ಈ ಕಳೆಯು ಪ್ರಮುಖವಾಗಿ ಬೀಜಗಳಿಂದ ಹರಡುತ್ತೆ. ಅಂದ್ರೆ ಒಂದೇ ಒಂದು ಸಸಿ ಸುಮಾರು 5,000-25,000 ಬೀಜ ಉತ್ಪಾದನೆ ಮಾಡುತ್ತೆ. ಆಮೇಲೆ ಅವು ಏನ್ ಬೀಜಗಳೇನಿರ್ತಾವಲ್ಲ, ಬಹಳ ಹಗುರವಾಗಿರುತ್ತೆ. ಈ ಹಗುರ ಆಗಿರೋದ್ರಿಂದ ಏನಾಗುತ್ತೆ, ಗಾಳಿ ಮುಖಾಂತರ, ನೀರಿನ ಮುಖಾಂತರ, ಆಮೇಲೆ ಮನುಷ್ಯನ ಚಟುವಟಿಕೆ, ಆಮೇಲೆ ವಾಹನಗಳ ಮುಖಾಂತರ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಇದು ಪ್ರಸರಣ ಆಗ್ಬಿಟ್ಟು ಅಲ್ಲಿ ಅದೇನನ್ನ ಬಿದ್ದ್ಬಿಟ್ಟು ಅದಕ್ಕೇನನ್ನ ನಮಗೆ ಅದಕ್ಕೆ ಬೇಕಾದಂತ ವಾತಾವರಣ ಸಿಕ್ಕರೆ ಅದು ಮತ್ತೆ ಅದನ್ನ ಉತ್ಪಾದನೆ ಆಗಿ ಒಂದೊಂದು ಸಸ್ಯನು ಮತ್ತೆ 5,000-25,000 ಹಂಗೆ ಬೀಜಗಳು ಉತ್ಪಾದನೆ ಆಗಿ ಅದು ಕಾಲಚಕ್ರ ಲೈಫ್ ಸೈಕಲ್ ಅಂತೀವಲ್ಲ ಅದು ಅದು ಕಂಪ್ಲೀಟ್ ಮಾಡ್ಕೊಂತವ. ಇದೊಂದು ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ ಅಂತೀರ ಹೇಗೆ? ಇಲ್ಲ, ಇದು ಅಗಲ ಎಲೆದು ಪಾರ್ಥೇನಿಯಂ ಇದು ಅಂತಂದ್ರೆ ಅಗಲ ಎಲೆದು ಇದರದಕ್ಕೆ. ಸೊ ಅದ್ರದ್ದು ಏನಂತಂದ್ರೆ ಮೇನ್ ಅಂತಂದ್ರೆ, ಈಗ ಯಾಕಿಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದಾರೆ ನಾನು ಅವಾಗ್ಲೇ ಹೇಳದ್ನಲ್ಲ, ಇದು ಬರೇ ನಮ್ಮ ಕೃಷಿಗೆ ಮಾತ್ರ ಅಲ್ಲ, ತೋಟಗಾರಿಕೆ ಅಲ್ಲ, ಅರಣ್ಯ ಪ್ರದೇಶ, ಆಮೇಲೆ ಜನ ವಾಸಿಸುವ ಪ್ರದೇಶದಲ್ಲೂ ಸಮೇತ ಹರಡ್ತಾ ಇದೆಯಲ್ಲ, ನಮ್ಮ ಹಿತ್ತಲುಗಳಲ್ಲಿ ಕಂಡುಬರುತ್ತದೆ, ನಮ್ಮ ರಸ್ತೆಯಲ್ಲಿ ಇರ್ತದೆ. ಅದಕ್ಕೋಸ್ಕರ ನಾವು ಇದ್ರ ಬಗ್ಗೆ ಅಷ್ಟೊಂದು ನಾವು ಜಾಗೃತಿ ಮೂಡಿಸ್ತಾ ಇದೀವಿ. ಜೊತೆಗೆ ಈಗ ಇದು ಬೆಳೆಗಳ ಮೇಲೆ ಉತ್ಪಾದನೆ ಮೇಲೆ ಪರಿಣಾಮ ಬೀರ್ತದಂತ ಹೇಳಿದ್ರಿ, ಇದನ್ನ ನಿರ್ವಹಣೆ ಮಾಡಬೇಕು ನಾವು, ಇದರ ಹೇಗೆ ನಿರ್ವಹಣಾ ಕ್ರಮಗಳು? ಖಂಡಿತ ತಿಳಿಸ್ತೀನಿ. ಮೊದಲೇದಾಗಿ ಈಗ ಭೌತಿಕ ಮತ್ತು ಯಾಂತ್ರಿಕ ವಿಧಾನ ಅಂತಂತೀವಿ. ಏನಪ್ಪ ಅಂತಂದ್ರೆ ನಮಗೆ ಈಗ ಹ್ಯಾಂಡ್ ಗ್ಲೋವ್ಸ್ ಅಂತೀವಲ್ಲ, ಕೈ ಕವಚಗಳು ಅಂತ, ಸೊ ಅದನ್ನ ನಾವು ಹಾಕೊಂಡ್ಬಿಟ್ಟು, ಯಾಕಂದ್ರೆ ಅಲರ್ಜಿ ಅಂತ ಹೇಳಿದೆ ಸ್ವಲ್ಪ ಜನಕ್ಕೆ ಅಲರ್ಜಿ, ಅದನ್ನ ನಾವು ಕೈಯಿಂದ ನಾವು ನಿರ್ಮೂಲನೆ ಮಾಡಬೇಕು. ಅಂದ್ರೆ ಕೀಳೋದ್ರಿಂದ ನಾವು ಅದನ್ನ, ಯಾವಾಗಪ್ಪ ಅಂತಂದ್ರೆ ನಾವು ಹೂ ಬಿಡುವ ಹಂತದಲ್ಲಿ ಅವಾಗಲೇ ನಾವು ನಿರ್ಮೂಲನೆ ಮಾಡ್ಬೇಕಂದ್ರೆ ಕೈಯಿಂದ ನಾವು ಕೀಳ್ಬೋದಾಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಬೇಸಾಯ ಕ್ರಮಗಳು. ಬೇಸಾಯ ಕ್ರಮಗಳಂದ್ರೆ ಈ ರೈತರಿಗೆ ಗೊತ್ತಿದೆ, ಈಗ ವೇಗವಾಗಿ ಬೆಳೆಯುವ ನಮ್ಮ ಈಗ ಹಸಿರೆಲೆ ಗೊಬ್ಬರ ಅಂತೀವಿ ದಯಂಚ ಅಂತ, ಅದನ್ನ ನಾವು ಹಾಕೋದ್ರಿಂದ ಏನಾಗುತ್ತೆ, ಈ ಪಾರ್ಥೇನಿಯಂ ಅದನ್ನ ಸಪ್ರೆಸ್ ಮಾಡುತ್ತೆ, ಅಂದ್ರೆ ಅದನ್ನ ತುಳಿಯುತ್ತೆ. ಸೊ ಅದನ್ನ ಎರಡನೇ ಬೇಸಾಯ ಕ್ರಮ ಮಾಡ್ಬೋದು. ಮೂರನೇದ ಏನಪ್ಪ ಅಂತಂದ್ರೆ ಈ ಕಳೆನಾಶಕಗಳು. ಕಳೆನಾಶಕಗಳು ಯಾವ್ಯಾವಪ್ಪ ಅಂತಂದ್ರೆ ಈಗ ಗ್ಲೈಫೋಸೇಟ್ ಅಂತ ಸಿಗುತ್ತೆ, ಗ್ಲೈಫೋಸೇಟ್ 10 ml 1 liter ನೀರಿಗೆ, ಆಮೇಲೆ ಮೆಟ್ರಿಬ್ಯೂಜಿನ್ ಅಂತ ಸಿಗುತ್ತೆ, ಅದು 3 gram 1 liter ನೀರಿಗೆ, ಅಥವಾ 240 ಸೋಡಿಯಂ ಸಾಲ್ಟ್ ಅಂತ, ಅದು 3.3 gram 1 liter ನೀರಿಗೆ ಹಾಕೊಂಡು, ಇದು ಯಾವುದು ಅಂದ್ರೆ ಖಾಲಿ ಇರುವ ಪ್ರದೇಶಗಳಲ್ಲಿ ನಾವು ಈ ಕಳೆನಾಶಕಗಳು ಯಾವ್ದಾದ್ರೂ ಒಂದನ್ನು ನಾವು ಸಿಂಪರಣೆ ಮಾಡಬೇಕು. ಆಮೇಲೆ ರೈತರಲ್ಲಿ ನನ್ನ ಕಳಕಳೆಯ ಮನವಿ ಏನಪ್ಪ ಅಂತಂತಂದ್ರೆ, ಯಾವುದೇ ಕಳೆನಾಶಕ ನೀವು ಸಿಂಪರಣೆ ಮಾಡಬೇಕಾದ್ರೆ, ಅದು ಖಾಲಿ ಹೊಲ ಇರ್ಬೋದು ಅಥವಾ ನಿಮ್ಮ ಬೆಳೆಗಳಲ್ಲಿ ಇರ್ಬೋದು, ದಯವಿಟ್ಟು ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿನೇ ನೀವು ಕಳೆನಾಶಕ ಸಿಂಪರಣೆ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ. ಯಾವುದೇ ಕಳೆನಾಶಕ ಇರಲಿ, ಅದು ಅಕ್ಕಪಕ್ಕದಲ್ಲಿ ಕೂಡ ತೊಂದರೆ ಮಾಡಬಹುದು, ಜೊತೆಗೆ ಬೆಳೆ ಮೇಲೆ ವ್ಯತಿರಿಕ್ತ ಪರಿಣಾಮ ಕೂಡ ಆಗಬಹುದು, ವಾತಾವರಣದ ಮೇಲೆ ಕೆಲವೊಂದು ದುಷ್ಪರಿಣಾಮ ಕೂಡ ಮಾಡಬಹುದು ಅಂತ ಹೇಳ್ತೀರಿ. ಈಗ ಈ ನೀರಾವರಿ ಪ್ರದೇಶದಲ್ಲಿ ಅಥವಾ ಈ ಒಣ ಬೇಸಾಯದಲ್ಲಿ ಈ ಒಂದು ಪಾರ್ಥೇನಿಯಂ ಇದರ ಒಂದು ಬೆಳವಣಿಗೆ ಹೇಗೆ? ಈಗ ಅದರಲ್ಲೂ ಅಷ್ಟೇ, ನೀವು ಅವಾಗಲೇ ಹೇಳಿದ್ರಲ್ಲ, ಮುಂಗಾರಲ್ಲಿ ಇದ್ರದ್ದು ಅಂದ್ರೆ ಈಗ ಆಲ್ರೆಡಿ ಬೀಜ ಬಿದ್ದ್ಬಿಟ್ಟಿರುತ್ತಲ್ಲ, ಸೊ ಅದರಿಂದ ನಮಗೇನಾಗುತ್ತೆ ಉತ್ಪಾದನೆ ಅಂದ್ರೆ ಬೀಜ ಮೊಳಕೆ ಹೊಡೆದ್ಬಿಟ್ಟು ಅದು ಮತ್ತೆ ಗಿಡ ಆಗಿ ಬೆಳೀತಾ ಹೋಗುತ್ತೆ. ನಾವು ನೋಡಿರ್ಬೋದು ನಮ್ಮ ರೈತರು ಏನ್ ಮಾಡ್ತಾರೆ, ಈ ಗದ್ದೆ ಹೊಲದಲ್ಲಿ ಸುತ್ತಮುತ್ತ ಎಲ್ಲ ಬದುವಲ್ಲೆಲ್ಲ ಹಂಗೆ ಪಾರ್ಥೇನಿಯಂ ಇರುತ್ತೆ, ಒಳಗೆ ಮಾತ್ರ ಅವರು ಎಲ್ಲ ಅದನ್ನ ಹತೋಟಿ ಮಾಡಿರ್ತಾರೆ, ಯಾವುದೇ ಕಸನ ಹತೋಟಿ ಮಾಡಿರ್ತಾರೆ. ಅದೇನಾಗುತ್ತೆ, ನಾವು ಬದುವಲ್ಲೆಲ್ಲ ನಾವು ಬಿಟ್ಟಿದ್ರೆ ಏನಾಗುತ್ತೆ, ಅದ್ರ ಬೀಜ ಮತ್ತೆ ಅದು ಕೆಳಗೆ ಬಿದ್ದ್ಬಿಟ್ಟು ಮತ್ತೆ ಅದು ನೆಕ್ಸ್ಟ್ ಇಯರ್ ಹಂಗೆ ಬರ್ತಾ ಹೋಗುತ್ತೆ. ಅದೇನಂದ್ರೆ ಸಂತಾನಾಭಿವೃದ್ಧಿ ಅದು ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ನೀರಾವರಿ ಪ್ರದೇಶದಲ್ಲಾಗ್ಲಿ ಅಥವಾ ಒಣ ಬೇಸಾಯದಲ್ಲಾಗ್ಲಿ ಎಲ್ಲಾದ್ರೂ ಅಲ್ಲಿ ಇದರದು ಖಂಡಿತ ಪಾರ್ಥೇನಿಯಂ ಬಂದೇ ಬರುತ್ತೆ. ಅದಕ್ಕೆ ನಿರ್ಮೂಲನೆ ಮಾಡೋದು ಬಹಳ ಅವಶ್ಯಕ. ಇನ್ನೊಂದು ಏನಪ್ಪಾ ಅಂತಂದ್ರೆ ಜೈವಿಕ ವಿಧಾನ ಅಂತ ಅಂತೀವಿ. ಈ ಮೆಕ್ಸಿಕನ್ ದುಂಬಿ ಅಂತ ಒಂದು ದುಂಬಿ ಇದೆ, ಅದು ಈಗ ಕಳೆ ಇದೆಲ್ಲಿ ಬೆಳೆಯುತ್ತಲ್ಲ ಅದು ಹೂ ಹಾಡುವ ಸಮಯದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಮೆಕ್ಸಿಕನ್ ದುಂಬಿ ಏನನ್ನ ಬಿಟ್ಟರೆ ಅದು ಎಲೆ ಮತ್ತೆ ಕಾಂಡನ ತಿಂದ್ಬಿಟ್ಟು ಅದು ಪಾರ್ಥೇನಿಯಂ ತಿನ್ನೋದ್ರಿಂದ ನಾವು ಇದನ್ನ ಸಮೇತ ನಾವು ಹತೋಟಿನ ಮಾಡಬಹುದು. ಅದಲ್ದೇನೆ ಈಗ ನೀವು ಅವಾಗಲೇ ಹೇಳಿದ್ರೆ ಈಗ ಮಳೆ ಮುಂಗಾರಲ್ಲಿ ಜಾಸ್ತಿ ಬರುತ್ತೋ ಹಿಂಗಾರಲ್ಲಿ ಜಾಸ್ತಿ ಬರುತ್ತೋ ಇದು ಅಂತಂತ ನೀವು ಕೇಳಿದ್ರಿ. ಸೊ ಈಗ ನಮಗೇನಪ್ಪಾ ಅಂತಂದ್ರೆ ನಾವು ಈಗ ಮುಂಗಾರಲ್ಲಿ ನಾವು ಈ ಬೆಳೆಯನ್ನ ನಾವು ಮುಂಗಾರದಲ್ಲಿ ಬರಬಾರದು ಅಂತಂದ್ರೆ ಈಗ ಸ್ಪರ್ಧೆಯೊಡ್ಡುವ ಸಸ್ಯಗಳು ಅಂತ ಯಾವ್ಯಾವಪ್ಪ ಅಂತಂತಂದ್ರೆ ಈಗ ತೊಗಚೆ ಅಂತ. ಈಗ ನಾವು ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ನಾವು ರಸ್ತೆ ಅಕ್ಕಪಕ್ಕ ನಾವು ಈ ತೊಗಚೆ ಅಂತ ಇರುತ್ತಲ್ಲ ಕ್ಯಾಶಿ ಅಂತೀವಿ ಇಂಗ್ಲಿಷ್ ಅಲ್ಲಿ, ಅವನ್ನು ನಾವು ಎರಚೋದ್ರಿಂದ ಏನಪ್ಪ ಆಗುತ್ತೆ ಅಂದ್ರೆ ಮುಂಗಾರಲ್ಲಿ ಮಳೆ ಬಿದ್ದ ತಕ್ಷಣ ಏನಾಗುತ್ತೆ ಈ ತೊಗಚೆ ಅವೆಲ್ಲ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅದನ್ನ ಪಾರ್ಥೇನಿಯಂ ಅದನ್ನ ತುಳಿಯುತ್ತೆ, ಅಂದ್ರೆ ಇವನ್ನ ಸ್ಪರ್ಧೆಯೊಡ್ಡುವ ಕಳೆಗಳನ್ನ ನಾವು ಹಾಕೋದ್ರಿಂದ ನಾವು ಏನನ್ನ ನಿರ್ಮೂಲನೆ ಮಾಡಬಹುದು. ಯಾಕಪ್ಪ ಸರ್, ಈಗ ಪಾರ್ಥೇನಿಯಂ ಕಳೆ ತೊಗಚೆನೂ ಕೊಳೆ, ಸೊ ನೀವು ಪಾರ್ಥೇನಿಯಂ ಹತೋಟಿ ಮಾಡಕ್ಕೆ ತೊಗಚೆ ಯಾಕೆ ಉಪಯೋಗಿಸ್ತೀರಾ ಅಂತ ಕೇಳ್ಬೋದು. ತೊಗಚೆ ಏನಪ್ಪ ಅಂತಂದ್ರೆ ಅದು ಲೆಗ್ಯುಮಿನೋಸೇ ಫ್ಯಾಮಿಲಿಗೆ ಸೇರೋದ್ರಿಂದ ಏನಾಗುತ್ತೆ, ಅದು ವಾತಾವರಣದಲ್ಲಿ ಏನ್ ಸಿಗುತ್ತಲ್ಲ ಸಾರಜನಕ ಅದು ಹಿಡಿದಿಟ್ಕೊಂಡು ಅದು ಭೂಮಿಯ ಫಲವತ್ತತೆ ಜಾಸ್ತಿ ಮಾಡುತ್ತೆ. ಅದೇ ಪಾರ್ಥೇನಿಯಂ ನಾನು ಆವಾಗಲೇ ಹೇಳ್ದಂಗೆ ಮನುಷ್ಯರಿಗೂ ಹಾನಿ ಮಾಡುತ್ತೆ, ಪ್ರಾಣಿಗಳಿಗೂ ಹಾನಿ ಮಾಡುತ್ತೆ, ಆಮೇಲೆ ಭೂಮಿಯ ಫಲವತ್ತತೆನೂ ಅದು ಕಡಿಮೆ ಮಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ಸ್ಪರ್ಧೆಯೊಡ್ಡುವ ಸಸ್ಯಗಳನ್ನ ನಾವು ಬೆಳಿಬಹುದು. ಇದೆಲ್ಲದ ಏನಂದ್ರೆ ಪಾರ್ಥೇನಿಯಂನ ನಾವು ಉಪಯೋಗ ಮಾಡೋದು. ಏನಪ್ಪಾ ಅಂತಂದ್ರೆ ನಮಗೆ ಈ ಪಾರ್ಥೇನಿಯಂ ಹೂ ಬಿಡೋದಕ್ಕಿಂತ ಮುಂಚೆನೆ ನಾವೇನ್ ಮಾಡ್ಬೇಕು, ಅದನ್ನ ಕಟ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು, ನಾವು ಈ ಕಾಂಪೋಸ್ಟ್ ಗುಂಡಿಗಳಿರ್ತಾವಲ್ಲ ಅದ್ರಲ್ಲಿ ಹಾಕ್ಬಿಟ್ಟು ನಾವೇನ್ ಮಾಡ್ಬೇಕು ಅಂದ್ರೆ 5 kg ಸಗಣಿ ರಾಡಿ ಅದನ್ ಮೇಲೆ ಹಾಕ್ಬೇಕು, ಆಮೇಲೆ ಒಂದು 500 gram ಯೂರಿಯಾ ಅದನ್ನ ಹಾಕ್ಬಿಟ್ಟು ಆಮೇಲೆ ಮತ್ತೆ ನಾವು ಪಾರ್ಥೇನಿಯಂ ಹಂಗೆ ನಾವು ಪದರ ಪದರ ಹಾಕೊಂಡೋಗೋದ್ರಿಂದ ನಮಗೆ ಒಂದು 3-4 ತಿಂಗಳು ಆದ್ಮೇಲೆ ನಮಗೆ ಈ ಪಾರ್ಥೇನಿಯಂನ ಗೊಬ್ಬರ ಬರುತ್ತೆ, ಕಾಂಪೋಸ್ಟ್ ಬರುತ್ತೆ. ಅದನ್ನ ನಾವು ಬಳಸೋದ್ರಿಂದ ಸಮೇತ ನಾವು ಪಾರ್ಥೇನಿಯಂನ ನಾವು ಕಂಟ್ರೋಲ್ ಮಾಡಬಹುದು, ಅಂದ್ರೆ ಹತೋಟಿ ಮಾಡಬಹುದು. ಗೊಬ್ಬರದಲ್ಲಿ ಬೀಜದ ಪ್ರಮಾಣ ಅಥವಾ ಅವಶೇಷ ಏನಾದ್ರೂ ಇರಲ್ಲ. ನಾನು ಅವಾಗಲೇ ಹೇಳದ್ನಲ್ಲ, ಹೂವು ಬಿಡೋ ಟೈಮಲ್ಲಿ ಹೂವು ಬಿಡೋದಕ್ಕಿಂತ ಮುಂಚೆನೆ ನಾನು ಬೀಜ ಬಿಡುವ ಹಂತದಲ್ಲಿ ಯಾವುದೇ ಕಾರಣಕ್ಕೂ ನಾವು ಪಾರ್ಥೇನಿಯಂನ ನಾವು ಕಾಂಪೋಸ್ಟ್ ಬಳಕೆಯಲ್ಲಿ ನಾವು ಬಳಸ್ಕೊಬಾರದು ಅಂತ ಹೇಳ್ತೀನಿ. ಸಂದರ್ಭದಲ್ಲಿ ಕಟ್ ಮಾಡಬೇಕು. ಆಮೇಲೆ ಅತಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಇದು ಈಗ ಪಾರ್ಥೇನಿಯಂ ಒಂದು ಇಡೀ ಸಮುದಾಯದ ಸಮಸ್ಯಾತ್ಮಕ ಒಂದು ಕಳೆ. ಹೌದು ಅಂದ್ರೆ ನಮ್ಗೆ ಕಾಲೋನಿಯಲ್ಲಿ ಬರುತ್ತೆ, ನಮ್ ಹೊಲದಲ್ಲಿ ಬರುತ್ತೆ, ನಮ್ ಪಕ್ಕದ ಹೊಲದಲ್ಲಿ ಬರುತ್ತೆ, ಆಮೇಲೆ ನಮ್ಮ ಪ್ರದೇಶಗಳಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇದನ್ನ ಸಮುದಾಯದಿಂದ ಅಂದ್ರೆ ನಾವು ಕಮ್ಯುನಿಟಿ ಬೇಸಿಸ್ ಅಲ್ಲಿ ಮಾತ್ರ ನಾವು ಏನನ್ನ ಹತೋಟಿ ಮಾಡಕ್ಕೆ, ನಾವೇನ್ ಇರಾಡಿಕೇಶನ್ ಅಂತೇಳ ಕಂಪ್ಲೀಟ್ ನಿರ್ಮೂಲನೆ ಅಂದ್ರೆ ಮಾಡಕ್ಕೆ ಸಾಧ್ಯ. ಅಂದ್ರೆ ನಾನೊಬ್ಬನೇ ಮಾಡಿದ್ರೆ, ನಮ್ಮ ಹೊಲದಲ್ಲಿ ಅಷ್ಟೇ ಮಾಡಿದ್ರೆ, ಪಕ್ಕದ ಹೊಲದಲ್ಲಿ ಅವ್ರು ಹಂಗೆ ಬಿಟ್ರೆ ನೆಕ್ಸ್ಟ್ ಏನಾಗುತ್ತೆ, ಅದು ಆ ಬೀಜಗಳು ಮತ್ತೆ ನನ್ನ ಹೊಲದಲ್ಲಿ ಬರುತ್ತೆ, ಬೇರೆ ಬೇರೆ ರೀತಿಯಿಂದ ಬಂದ್ಬಿಡ್ತಾವೆ. ಅದಕ್ಕೋಸ್ಕರ ನಾನು ಏನ್ ಹೇಳ್ಬೇಕಪ್ಪ ಅಂತಿದ್ದೀನಿ ಅಂದ್ರೆ, ಈ ಪಾರ್ಥೇನಿಯಂ ಅನ್ನೋ ಒಂದು ಸಮಸ್ಯಾತ್ಮಕ ಕಳೆನ ನಾವು ಸಮುದಾಯದಿಂದ ಅಂತಂದ್ರೆ ನಮ್ಮ ಶಾಲಾ ಹುಡುಗರಾಗಿರ್ಬೋದು, ಆಮೇಲೆ ನಮ್ಮ ರೈತರಾಗಿರ್ಬೋದು, ಎಲ್ಲರೂ ಸೇರಿ ಮಾಡೋದ್ರಿಂದ ಮಾತ್ರ ನಾವು ಇದನ್ನ ನಾವು ಕಂಪ್ಲೀಟ್ ಆಗಿ ಅಂದ್ರೆ ಪೂರ್ತಿಯಾಗಿ ನಾವು ನಿರ್ಮೂಲನೆ ಮಾಡಬಹುದು. ಅಂದ್ರೆ ನಮ್ಮ ಶಾಲಾ ಮೈದಾನ ಆಗಿರ್ಬೋದು, ಮನೆ ಹಿತ್ತಲಾಗಿರ್ಬೋದು, ಹೊಲಗಳಲ್ಲಾಗಿರ್ಬೋದು, ನಮ್ಮ ಎಲ್ಲಿ ಬೇಕಲ್ಲಿ ಪ್ರತಿಯೊಬ್ಬರು ಇದನ್ನ ನಿರ್ವಹಣೆ ಮಾಡಬೇಕು. ಹೌದು, ಈಗ ನೀವು ಇನ್ನೊಂದು ನೋಡಿರ್ಬೋದು, ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಏನಪ್ಪಾ ಅಂತಂದ್ರೆ ತಂಬಾಕು ಮುಕ್ತ ಶಾಲೆ ಅಂತ. ನಾವ್ ಯಾಕೆ ಪಾರ್ಥೇನಿಯಂ ಇಲ್ಲದ ಶಾಲೆ ಅಂತ ನಾವು ಹಾಕೊಂಬೋದಲ್ವಾ, ಆವರಣ ಅಂತ ಹಾಕೊಂಬೋದಲ್ಲ. ಇದನ್ನು ನಮ್ಮ ಏನನ್ನ ಮಾಡಿದ್ರೆ ಖಂಡಿತ ನಾವು ಪಾರ್ಥೇನಿಯಂನ ನಾವು ನಿರ್ಮೂಲನೆ ಮಾಡಬಹುದು. ಪಾರ್ಥೇನಿಯಂ ಮುಕ್ತ ಗ್ರಾಮ, ಪಾರ್ಥೇನಿಯಂ ಮುಕ್ತವಾದಂತಹ ಒಂದು ವಲಯ, ತಾಲೂಕು, ಜಿಲ್ಲಾ, ಹಿಂಗೆ ಇದನ್ನ ನಾವು ಮನಸ್ಕೊಟ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಿದ್ರಪ್ಪ ಅಂತಂದ್ರೆ ಇದನ್ನ ನಾವು ಹತೋಟಿ ಅಥವಾ ನಿರ್ವಹಣೆ ಮಾಡಬಹುದು. ಇಲ್ಲ ಅಂದ್ರೆ ನಾವು ವರ್ಷ ವರ್ಷ ನಾವು ಏನ್ ಹೇಳಿದ್ವಲ್ಲ, ಸೆಪ್ಟೆಂಬರ್ 4ರಲ್ಲಿ ಮತ್ತೆ ನಾವು ಪಾರ್ಥೇನಿಯಂ ಜಾಗೃತ ದಿನ ಅಂತ ನಾವು ಆಚರಣೆ ಮಾಡ್ಕೊಂಡೇ ಹೋಗ್ತಾ ಇರ್ಬೇಕಾಗುತ್ತೆ. ಹೇಳಿ ಸರ್, ಎಷ್ಟು ಪ್ರತಿಶತ ಇದು ಬೆಳೆಗಳ ಮೇಲೆ ಕುಂಠಿತ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇಳುವರಿಯ ಮೇಲೆ? ಇಳುವರಿಯ ಮೇಲೆ ಅಂತಂದ್ರೆ, ಈಗ ನಾವು ಕಳೆಗಳಲ್ಲಿ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಯಾವುದೇ ಒಂದು ಕಳೆಗಳು 33% ಅಷ್ಟು, ಅಂದ್ರೆ ಈಗ ಒಂದು 100% ಈಲ್ಡ್ ಬರುತ್ತೆ ಅಂದ್ರೆ ಪ್ರತಿಶತ 33% ಅಷ್ಟು ಇಳುವರಿ ನಾಶ ಮಾಡುತ್ತೆ. ಈಗ ಪಾರ್ಥೇನಿಯಂ ಹಂಗೆ ಬಿಟ್ರೆ ಸುಮಾರು 50% ಅಷ್ಟು ಇಳುವರಿ ನಾಶ ಆಗೋದನ್ನ ಕಂಡು ಬಂದಿದೆ ನಮ್ಮ ಸಂಶೋಧನಾ ಇದರಿಂದ ಕಂಡು ಬಂದಿದೆ. ಅಂದ್ರೆ ಬೀಜಗಳ ಒಂದು ಗಾತ್ರ ಚಿಕ್ಕಿರುವುದರಿಂದ ಇದರ ಮೊಳಕೆ ಪ್ರಮಾಣ ಹೆಚ್ಚು ಅಂತ ಹೇಳ್ತೀರಾ? ಹೌದು ಖಂಡಿತ. ಅದಲ್ದೇನೆ ಯಾಕಪ್ಪ ಅಲರ್ಜಿ ಅಂತಂದ್ರೆ, ಇದರಲ್ಲಿ ಒಂದು ಪಾರ್ಥೇನಿನ್ ಅಂತ ಒಂದು ಕಂಟೆಂಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಅದರಿಂದ ಏನಾಗುತ್ತೆ, ನಮಗೆ ಅಲರ್ಜಿ ಇದಾಗ್ತಾ ಇದೆ. ಸೊ ಅದಲ್ದೇನೆ ಏನಪ್ಪಾ ಅಂತಂದ್ರೆ, ಇದಕ್ಕೋಸ್ಕರ ಒಂದು 3 ಅಂದ್ರೆ ಇಂಟರ್ನ್ಯಾಷನಲ್ ಇದರಲ್ಲಿ ಏನೋ ಅಂತಾರಾಷ್ಟ್ರೀಯ ವಿಭಾಗದಲ್ಲಿ ಏನ್ ಮಾಡಿದ್ರೆ 3 ನಾವು ಕಾನ್ಫರೆನ್ಸ್ ಮಾಡಿದ್ದಾರೆ. ಒಂದು ಧಾರವಾಡದಲ್ಲಿ ಮಾಡಿದ್ರು, ಒಂದು ಬೆಂಗಳೂರಲ್ಲಿ ಮಾಡಿದ್ರು, ಒಂದು ನವದೆಹಲಿಯಲ್ಲಿ ಮಾಡಿಬಿಟ್ಟು ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಅಂತಂದ್ರೆ ಈಗ ನಾವೇನಂದ್ರೆ ಸಮಗ್ರ ಕಳೆ ನಿರ್ವಹಣೆ, ಸಮಗ್ರ ಪಾರ್ಥೇನಿಯಂ ನಿರ್ವಹಣೆ ನಾನೆಲ್ಲ ಹೇಳದ್ನಲ್ಲ, ಇದ್ರ ಜೊತೆಗೆ ಇದರಿಂದ ಏನನ್ನ ನಾವು ಮೆಡಿಸಿನ್ಸ್ ಏನನ್ನ ತಯಾರಿಸಬಹುದಾ ಅಂತಾನು ಈಗ ಸಂಶೋಧನೆ ನಡೀತಾ ಇದೆ. ಹೌದು. ಸೊ ಹಂಗಾದ್ರಿಂದ ಏನಾಗುತ್ತೆ, ನಾವು ಯಾವುದೇ ಒಂದು ಏನಂದ್ರೆ ಈಗ ನಾನು ಆವಾಗಲೇ ಜೀವ ವೈವಿಧ್ಯತೆ ಅನ್ನಲ್ಲ, ಇದು ಒಂದು ನಮ್ಮ ಭೂಮಿಯಲ್ಲಿ ಒಂದು ಪಾರ್ಟ್ ಇರುತ್ತಲ್ಲ, ಅದಕ್ಕೋಸ್ಕರ ಇದು ನಿರ್ಮೂಲನೆ ಮಾಡದೆ ಬೇರೆ ಏನನ್ನ ಉಪಯೋಗ ಮಾಡಬಹುದು ಅಂತಾನು ಸಂಶೋಧನೆ ನಡೀತಾ ಇದೆ. ಬಟ್ ನಮ್ಮ ಕೃಷಿಗೆ ಸಂಬಂಧಪಟ್ಟಿದ್ದು ಖಂಡಿತ ಇದು ನಮಗೆ ವಿನಾಶಕಾರಿ ಕಳೆ, ನಮ್ಮ ಇಳುವರಿನ ಇದು ಮತ್ತೆ ನಮ್ಮ ಭೂಮಿಯ ಫಲವತ್ತತೆನ ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ನಾವು ಪಾರ್ಥೇನಿಯಂನ ನಾವು ಹತೋಟಿ ಮಾಡಲೇಬೇಕು, ನಿರ್ಮೂಲನೆ ಮಾಡೋದು ಬಹಳ ಒಳ್ಳೇದು. ಹೌದು, ತಾವು ಹೇಳಿದ ಹಾಗೆ ರೈತ ಬಾಂಧವರು ಹೊಲಗಳಲ್ಲಿ ಮಾತ್ರ ಇದ್ರ ಬಗ್ಗೆ ಗಮನಿಸ್ತಾರೆ, ಈ ಬದುಗಳಲ್ಲಿ ಆಗಿರ್ಬೋದು, ಮಧ್ಯದಲ್ಲಿ ಏನಾದರೂ ಅನಪೇಕ್ಷಿತ ಸ್ಥಳ ಇತ್ತಪ್ಪ ಅಂತಂದ್ರೆ ಇದನ್ನ ಅವರು ಗಮನ ಹರಿಸೋದಿಲ್ಲ. ಹೌದು, ಖಂಡಿತ ಅವನ್ನ ಹರಿಸೋದ್ರಿಂದ ಏನಾಗುತ್ತೆ, ನಾವು ಪಾರ್ಥೇನಿಯಂನ ಹತೋಟಿ ಮಾಡಬಹುದು. ಹೇಳಿ ಸರ್, ಯಾಕೆ ಇದು ಇಷ್ಟು ವರ್ಷಗಳಿಂದ ಇದು ಪಾರ್ಥೇನಿಯಂ ಕಳೆ ನಿರ್ವಹಣೆ ಆಗದಿರಕ್ಕೆ ಏನ್ ಕಾರಣ ಅಂತ ಹೇಳ್ತಿರ್ತಾವ? ಅಂದ್ರೆ ಈಗ ನಾವು ಸಂಕಲ್ಪ ಅಂತೀವಲ್ಲ, ನಾವು ಸಂಕಲ್ಪ ಮಾಡ್ತಾ ಇಲ್ಲ. ಈಗ ನಾನೊಬ್ನೇ ನಮ್ಮ ಹೊಲದಲ್ಲಿ ಮಾಡ್ತೀನಿ, ಅವಾಗ ಮಾಡಿ ಪಕ್ಕದ ಹೊಲದವರು ನನಗೇನು ಬೇಕಾಗಿಲ್ಲ, ನಾನು ಸುತ್ತ ನಾನು ಹೊಲದಲ್ಲಿ ಏನಿದೆಯಲ್ಲ ಅಲ್ಲಿ ಕ್ಲೀನಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸಾಕು ಅಂತ. ಹಂಗಾಗಿ ಏನಾಗಿದೆ, ಆಮೇಲೆ ನಾನು ಅವಾಗಲೇ ಹೇಳದ್ನಲ್ಲ, ಒಂದೇ ಒಂದು ಗಿಡ 5,000-25,000 ಬೀಜ ಉತ್ಪಾದನೆ ಮಾಡುತ್ತೆ ಅಂತಂದ್ರೆ, ನಾವೇನಾಗುತ್ತೆ, ಎಲ್ಲಾ ವರ್ಷದಲ್ಲೂ ನಾವೇನು ಉಳುಮೆ ಮಾಡ್ತೀವಿ, ಆ ಬೀಜಗಳು ಏನಾಗ್ತವೆ ಎಲ್ಲಾ ಪದರದಲ್ಲಿ ಹೋಗಿ ಅವು ಸೇರ್ಕೊಂತವೆ. ಅವು ಸೇರ್ಕೊಂಡಾಗ ಏನಾಗುತ್ತೆ, ನಾವು ಉಳುಮೆ ಮಾಡಿದಾಗ ಏನ್ ಮೇಲಿನ 4-5 cm ಅಲ್ಲಿ ಏನ್ ಬೀಜಗಳು ಇರ್ತಾವಲ್ಲ, ಅವಕ್ಕೆ ಸಮಗ್ರ ವಾತಾವರಣ ಸಿಕ್ಕು, ತೇವಾಂಶ ಇದ್ದಾಗ ಅವು ಮೊಳಕೆ ಹೊಡೆದ್ಬಿಟ್ಟು ಏನಾಗುತ್ತೆ, ಅವು ಸಸಿಯಾಗಿ ಅವು ಉತ್ಪಾದನೆ ಕೈಗೊಳ್ಳುತ್ತೆ. ಈ ತರ ಏನಾಗುತ್ತೆ, ನಮ್ಗೆ ಇಂಗ್ಲಿಷ್ ಅಲ್ಲಿ ಒಂದೇನಿದೆ, 1 year seeding ಈಸ್ 7 year weeding ಅಂತ. ಒಂದು ವರ್ಷ ನಾವು ಮೈ ಮರೆತು ಬಿಟ್ಟು ನಾವೇನನ್ನ ಕಸದ ಬೀಜ ಹಂಗೆ ನಾವು ಭೂಮಿ ಮೇಲೆ ಬೀಳಂಗ್ ಮಾಡಿದ್ರೆ ಅದನ್ನ ನಿರ್ಮೂಲನೆ ಮಾಡೋದಕ್ಕೆ 7 ವರ್ಷ ಸತತವಾಗಿ ನಾವು ಪ್ರಯತ್ನ ಮಾಡ್ತಾ ಅಂತಾನೇ ಇರಬೇಕಾಗುತ್ತೆ. ಅದೇ ನಾವು ಬೇರೆ ಬೀಜಗಳನ್ನೆಲ್ಲ ನಾವೇನ್ ಮಾಡ್ತೀವಿ, ನಾವೆಲ್ಲ ತಗೊಂತಾನೆ ಇರ್ತೀವಿ. ಈಗ ಹತ್ತಿ ಬೀಜ ನಾವು ಹೊರಗೆ ತಗೊಂಬಂದು ನಾವು ಬಿತ್ತನೆ ಮಾಡ್ತೀವಿ, ತೊಗರಿ ಬೀಜ ನಾವು ಮಾಡ್ತೀವಿ, ಇದೇನಿಲ್ಲ. ಒಂದ್ಸರಿ ಬಿದ್ದಿದ್ದು ಏನಾಗುತ್ತೆ, ಭೂಮಿಯ ಪದರಗಳಲ್ಲಿರುತ್ತೆ ಅದು, ಮತ್ತೆ ಏನಾಗುತ್ತೆ ಮೊಳಕೆ ಹೊಡೆಯುತ್ತೆ, ಸಸಿಯಾಗಿ ಬೆಳೆಯುತ್ತೆ, ಮತ್ತೆ ಆ ಬೀಜ ಏನಾಗುತ್ತೆ ಮತ್ತೆ ಒಂದು 5,000 to 25,000 ಬೆಳೆಯುತ್ತೆ, ಮತ್ತೆ ಅದು ಹಂಗೆ ಭೂಮಿಗೆ ಬೀಳುತ್ತೆ, ಮತ್ತೆ ಹಂಗೆ ಅದರದೇನು ಸಂತಾನಾಭಿವೃದ್ಧಿ ಅದು ನಿರಂತರವಾಗಿ ನಡೀತಾನೆ ಇರುತ್ತೆ. ಇದು ಪ್ರಾಣಿಗಳಿಗೆ ಮುಖ್ಯವಾಗಿ ಸರ್ ಆಹಾರವಾಗಿ ಬಳಸಲಿಕ್ಕೆ ಆಗೋದಿಲ್ಲ, ಯಾಕಂತಂದ್ರೆ ಇದನ್ನ ಹಸಿ ಇದ್ದಾಗೂ ಕೂಡ ತಿನ್ನಕ್ಕಾಗಲ್ಲ, ಅದ್ ಮತ್ತೆ ಒಣ ಹುಲ್ಲನ್ನಾಗಿನೂ ಕೂಡ ಇದನ್ನ ತಿನ್ನಕ್ಕಾಗಲ್ಲ. ಹೇಗೆ? ಸೊ ಅದೇ ಹೇಳದ್ನಲ್ಲ, ಪಾರ್ಥನಿನ್ ಕಂಟೆಂಟ್ ಅಂತ ಇರುತ್ತಲ್ಲ, ಅದಕ್ಕೋಸ್ಕರ ಅದು ಅಲರ್ಜಿ ಇದಾಗುತ್ತೆ, ಅದಕ್ಕೋಸ್ಕರ ಅದು ತಿನ್ನೋದಿಲ್ಲ, ನಮ್ಮ ಪ್ರಾಣಿಗಳೆಲ್ಲ ತಿನ್ನೋದಿಲ್ಲ ಅವನ್ನ. ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಈ ಒಂದು ಪಾರ್ಥನಿಯಂ ನಿರ್ವಹಣಾ ದಿನದ ಸಂದರ್ಭದಲ್ಲಿ ನಮ್ಮ ಕೃಷಿ ರೈತರಿಗೆ? ಖಂಡಿತ, ನಾನು ರೈತರಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊಂತೀನಿ. ಏನಪ್ಪ ಅಂದ್ರೆ, ನಿಮಗೆ ಗೊತ್ತಿದ್ದಂಗೆ ನಮ್ಮ ಕಳೆಗಳು ಅಂತಂದ್ರೆ ನಾವು ಬೆಳೆಯಿಡುವ ಪ್ರದೇಶದಲ್ಲಿ ಅವೇನಾಗ್ಬಿಟ್ಟು ಬೆಳೆದ್ಬಿಟ್ಟು ನಮಗೆ ತೇವಾಂಶ ಮತ್ತೆ ಪೋಷಕಾಂಶಗಳ ಜೊತೆಗೆ ಪೈಪೋಟಿ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಅದರಲ್ಲಿ ಪಾರ್ಥೇನಿಯಂನೇ ನಾವು ಯಾಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದೀವಿ ಅಂತಂದ್ರೆ, ಇದು ಅಪಾಯಕಾರಿ ಕಳೆ, ವಿನಾಶಕಾರಿ ಕಳೆ. ಇದು ಭೂಮಿಯ ಫಲವತ್ತತೆ ಕಡಿಮೆ ಮಾಡುತ್ತೆ, ಆಹಾರ ಉತ್ಪಾದನೆ ಕಡಿಮೆ ಮಾಡುತ್ತೆ, ಅದ್ರ ಜೊತೆಗೆ ಪ್ರಾಣಿ ಮತ್ತೆ ಮನುಷ್ಯರಿಗೂ ಇದು ಅಲರ್ಜಿ ಆಗ್ಬಿಟ್ಟು ಮತ್ತೆ ಶ್ವಾಸಕೋಶದ ಸಂಬಂಧಿತ ಕಾಯಿಲೆಗಳು ಎಲ್ಲ ತರೋದ್ರಿಂದ ಅದಕ್ಕೋಸ್ಕರ ಇದು ನಿರ್ಮೂಲನೆ ಮಾಡೋದು ಬಹಳ ಅವಶ್ಯಕವಾಗಿದೆ. ಅದಕ್ಕೋಸ್ಕರ ತಾವೂ ನಿರ್ಮೂಲನೆ ಮಾಡ್ರಿ, ಮತ್ತೆ ತಮ್ಮ ಅಕ್ಕಪಕ್ಕದ ರೈತರಿಗೂ ಹೇಳ್ರಿ, ಆಮೇಲೆ ಶಾಲಾ ಕಾಲೇಜುಗಳಲ್ಲೂ ಇದನ್ನ ನಾವು ಯಾವ ತರ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದಾಗ ನಾವೇನಾಗುತ್ತೆ, ಸಮುದಾಯದ ವತಿಯಿಂದ ನಾವು ಇದನ್ನ ನಿರ್ಮೂಲನೆ ಮಾಡಬಹುದು. ನಾವೊಬ್ಬರೇ ಮಾಡಿದ್ರೆ ಖಂಡಿತ ಆಗೋದಿಲ್ಲ. ಅಂತ ರೈತ ಬಾಂಧವರು ಇದನ್ನು ನಿರ್ವಹಣೆ ಮಾಡುವಂತ ಸಂದರ್ಭದಲ್ಲಿ ಮಾಸ್ಕ್ ಆಗಿರಬಹುದು, ಗ್ಲೌಸ್ ಹಾಕಿರಬಹುದು, ಇದನ್ನ ಹಾಕೋಬೇಕಂತ ಹೇಳ್ತೀರಿ? ಖಂಡಿತ, ಯಾಕಂದ್ರೆ ಸ್ವಲ್ಪ ಅಲರ್ಜಿ ಆಗುತ್ತೆ, ಅದಕ್ಕೋಸ್ಕರ ನಾವು ಕೈ ಕವಚ ಹಾಕೋಬೇಕು. ಆಮೇಲೆ ಯಾರಿಗೆ ನಮಗೆ ಶ್ವಾಸಕೋಶದ ಸಂಬಂಧಿತ ಸ್ವಲ್ಪ ಕಾಯಿಲೆಗಳು ಇರ್ತಾವಲ್ಲ, ಅವರೆಲ್ಲ ಮಾಸ್ಕ್ ಹಾಕೊಂಡು ಮಾಡಿದ್ರೆ ಮುಂದೆ ಬಹಳ ಒಳ್ಳೇದು. ಆ ಏನಿರುತ್ತಲ್ಲ ಪೋಲನ್ ಅಂತ ಇರ್ತಾವಲ್ಲ, ಅವೇನನ್ನ ಸೇರ್ಬಿಟ್ರೆ ಅವರಿಗೆಲ್ಲ ಮತ್ತೆ ಲಂಗ್ಸ್ ಇಂದ ಎಲ್ಲ ಪ್ರಾಬ್ಲಮ್ ಅಂದ್ರೆ ಶ್ವಾಸಕೋಶದ ಸಮಸ್ಯೆಗಳನ್ನು ಉಂಟಾಗ್ತಾವ. ಒಳ್ಳೇದು ಸರ್, ಬಹಳಷ್ಟು ವಿಚಾರಗಳನ್ನ ನಮ್ಮ ರೈತ ಬಾಂಧವ ತಿಳಿಸ್ಕೊಟ್ರಿ. ಮುಖ್ಯವಾಗಿ ಪಾರ್ಥೇನಿಯಂ ಕಳೆ ನಮ್ಮ ಉತ್ಪಾದನೆ ಮೇಲೆ ಅಷ್ಟೇ ಅಲ್ಲ, ನಮ್ಮ ವಾತಾವರಣದ ಮೇಲೆ ಜೊತೆಗೆ ವೈಯಕ್ತಿಕ ಆರೋಗ್ಯದ ಕೂಡ ಮೇಲೆ ಇದು ದುಷ್ಪರಿಣಾಮ ಬೀರ್ತದೆ. ಇದನ್ನ ಸಾಮೂಹಿಕವಾಗಿ ಮಾಡಬೇಕು, ಜೊತೆಗೆ ತಾವು ಹೇಳಿದ ಹಾಗೆ ಸಮಗ್ರವಾಗಿ ಇದನ್ನ ಹತೋಟಿ ಮಾಡ್ಕೋಬೇಕು. ಈಗ ನಾವು ಜೈವಿಕ ಇದರಿಂದ ಜೊತೆಗೆ ನಮ್ಮ ಕಳೆನಾಶಕದಿಂದ ಬೇರೆ ಬೇರೆ ವಿಧಾನಗಳಿಂದ ಇದನ್ನ ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಿದ್ರಪ್ಪ ಅಂತಂದ್ರೆ ಒಂದು ಇಳುವರಿಯ ಪ್ರಮಾಣ ಕುಂಠಿತ ಆಗದಿರಕ್ಕೆ ಇದು ಸಹಕಾರಿಯಾಗ್ತದೆ. ಶೇಕಡ ತಾವು ಹೇಳಿದ ಹಾಗೆ ಇದು ಗರಿಷ್ಠ 30% ಬೆಳೆಗಳ ಉತ್ಪಾದನೆಯಲ್ಲಿ ದುಷ್ಪರಿಣಾಮ ಬೀರ್ತದೆ ಎಂಬಂತಹ ಒಂದು ವಿಚಾರ. ನಮ್ಮ ಆಹಾರ ಉತ್ಪಾದನೆಯಲ್ಲಿ ಈ ಪಾರ್ಥೇನಿಯಂ ಕಳೆ ಅತಿ ಮಾರಕವಾಗಿರೋದ್ರಿಂದ ಇದನ್ನ ಸಾಮೂಹಿಕವಾಗಿ ಮಾಡೋಣ, ಇದರ ಕುರಿತು ರೈತ ಬಾಂಧವರು ಜಾಗೃತಿಯನ್ನುಂಟು ಮಾಡಿ ಇದರ ನಿರ್ವಹಣೆಗೆ ಕ್ರಮ ಕೈಗೊಳ್ಳಿ ಅಂತ ವಿಚಾರವನ್ನು ಹೇಳ್ತಾ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಶರಣು ಶರಣಾರ್ಥಿ ಸರ್. ಧನ್ಯವಾದಗಳು ಸರ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇದುವರೆಗೆ ಪಾರ್ಥೇನಿಯಂ ನಿರ್ವಹಣಾ ದಿನದ ಅಂಗವಾಗಿ ಬೇಸಾಯ ತಜ್ಞರಾದ ಡಾಕ್ಟರ್ ಎನ್ ಆನಂದ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 crore से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 30-31 degrees Celsius ಮತ್ತು ಕನಿಷ್ಠ ಉಷ್ಣಾಂಶ 22-23 degrees Celsius ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 82-83%

ಭತ್ತ ಹಳೆ ಸೋನಾ ಮಸೂರಿ ಚಿಕ್ಕದು 2,510 ರೂಪಾಯಿಯಿಂದ 2,560 ರೂಪಾಯಿಗಳು, ಅಕ್ಕಿ 2,800 ರೂಪಾಯಿಗಳು. ಇನ್ನು ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ: ಸಜ್ಜೆ 2,611 ರೂಪಾಯಿಗಳು, ಅಲಸಂದೆ 4,077 ರೂಪಾಯಿಗಳು, ಹೆಸರುಕಾಳು 6,407 ರೂಪಾಯಿಗಳು, ಶೇಂಗಾ ಗುಂಗುರಿ 3,599 ರೂಪಾಯಿಯಿಂದ 4,899 ರೂಪಾಯಿಗಳು, ಭತ್ತ 1,969 ರೂಪಾಯಿಯಿಂದ 2,423 ರೂಪಾಯಿಗಳು, ಕೆಂಪು ತೊಗರಿ 5,759 ರೂಪಾಯಿಯಿಂದ 6,449 ರೂಪಾಯಿಗಳು. ಇನ್ನು ಲಿಂಗಸೂಗೂರು ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ: ಜೋಳ 2,130 ರೂಪಾಯಿಯಿಂದ 2,500 ರೂಪಾಯಿಗಳು, ಸಜ್ಜೆ 2,250 ರೂಪಾಯಿಯಿಂದ 2,875 ರೂಪಾಯಿಗಳು, ಸೂರ್ಯಕಾಂತಿ 5,800 ರೂಪಾಯಿಯಿಂದ 6,300 ರೂಪಾಯಿಗಳು, ತೊಗರಿ 6,000 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:20. ಜಾನಪದ ಸಂಗೀತ ಕಾರ್ಯಕ್ರಮ. ಮಾನ್ವಿ ತಾಲೂಕಿನ ಜುಕೂರು ಗ್ರಾಮದ ಹುಲಿಯಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಶ್ರೀ ಗಜಾನನಂ ಭೂತಗಣಾದಿಸೇವಿತಂ ಶ್ರೀ ಗಜಾನನಂಭೂತಗಣಾದಿಸೇವಿತಂ ಕಪಿತ ಜಂಬ ಪಾಲಿ ಸಾರಿ ಭಕ್ಷಿತಂ ಉಮಾಸುತಂ ಉಮಾಸುತಂ ಸೋಕು ವಿನಾಶ ಕಾರಣಂ ನಮೋ ವಿಘ್ನೇಶ್ವರ ಪಾದ ಪಂಕಜಂ ಸೋಮಾರಾಯ ಬಾಕರಿಗೆ ಪಾಲಿಸೋ ಬೇಮೋರಾಯ ಅಂಜನ ತನಯ ಹನುಮಂತರಾಯ ಪಾಲಿಸೋ ಮಾರಾಯ ಬಾಕರಿಗೆ ಪಾಲಿಸೋ ಬೇಮೋರಾಯ ಬಲವಂತ ಆರುತಿ ಬೆಳಗುವೆನೋ ನಿಮಗೆ ಆರುತಿ ಬೆಳಗುವೆನೋ ದೊರೆಯೋಳು ಮೆರೆಯುವ ಪುರದೋಳು ಗನದೋಳು ಗುಡ್ಡದ ಬಿಮುರಾಯ ಕಾಯೆ ಗುಡ್ಡದ ಬಿಮುರಾಯ ದೊರೆಯೋಳು ಮೆರೆಯುವ ಪುರದೋಳು ಗನದೋಳು ಗುಡ್ಡದ ಬಿಮುರಾಯ ಕಾಯೆ ಗುಡ್ಡದ ಬಿಮುರಾಯ ಅಂಜನ ತನಯ ಹನುಮಂತರಾಯ ಪಾಲಿಸು ಮಾರಾಯ ಭಕ್ತರಿಗೆ ಪಾಲಿಸು ಬಿಮುರಾಯ ಅಂಜನ ತನಯ ಹನುಮಂತರಾಯ ಪಾಲಿಸು ಮಾರಾಯ ಭಕ್ತರಿಗೆ ಪಾಲಿಸು ಬಿಮುರಾಯ ಜಿಕೂರು ಗ್ರಾಮದ ಗೋಪಾಲ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು. ಬಸವನೇ ತಂದೆ ಬಸವನೇ ತಾಯಿ ಬಸವನೇ ಬಂದು ಬಸವನೇ ಬಳಗ ಬಸವನಂದರೆ ಪಾಪ ದಸಗಟ್ಟು ಹೋಗುವುದಯ್ಯ ಕೂಡಲ ಸಂಗಮ ದೇವಾ ದೇವಾ ಆರು ಬಿಟ್ಟರು ಕೈಯ ಆರು ಬಿಡು ಬೇಡ ಗುರು ರಾಯ ದೇವರ ದೇವಾ ನೀನೇ ಕೈ ಬಿಟ್ಟಾರಿನ್ನಾರು ಸೇರಾರಯ್ಯ ದೇವರ ದೇವಾ ನೀನೇ ಕೈ ಬಿಟ್ಟಾರಿನ್ನಾರು ಸೇರಾರಯ್ಯ ದೇವರ ದೇವಾ ಯಾರು ಭಯವಿಲ್ಲ ದೇವರ ದೇವಾ ಕಿರಿಯು ಸತಿ ಸುತಾರಲ್ಲ ಇರುವ ತವೋರ್ವನೆ ದೇವರ ದೇವಾ ಜಗದಲ್ಲ ಮುನಿದಾರೆ ಜಗದಕ್ಷಕರಿ ನಿದ್ದೆ